ಅಂಶಗಳು. ಆರೋಗ್ಯ ವಲಯದ ಮೂಲಸೌಕರ್ಯ ಸುಧಾರಣೆಗೆ ಒತ್ತು, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ವಿಧಾನಮಂಡಲದ ಅಧಿವೇಶನ ನಾಳೆಯಿಂದ ಆರಂಭ. ರಾಜ್ಯದ 9 ಪರೀಕ್ಷಾ ಕೇಂದ್ರಗಳಲ್ಲಿ ನೀಟ್ ಪರೀಕ್ಷೆ ಮುಕ್ತಾಯ. ಚಿಕ್ಕಬಳ್ಳಾಪುರ, ಮೈಸೂರು ಜಿಲ್ಲೆಯಲ್ಲಿ ಪ್ರತ್ಯೇಕ ಅಪಘಾತ, 8 ಮಂದಿ ಸಾವು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ನಮ್ಮ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕೆ ಬೆಳೆಗಳ ಬಗ್ಗೆ ವಿಚಾರಗಳನ್ನು ತಿಳಿಸುವ ಕಾರ್ಯಕ್ರಮ ತೋಟಗಾರಿಕೆ ನೋಟುಗಳಿಕೆ. ಇದರಲ್ಲಿ ತಾಳೆಬೆಳೆಯ ಕೃಷಿಯಲ್ಲಿನ ತಮ್ಮ ಅನುಭವಗಳನ್ನು ತಿಳಿಸುತ್ತಾರೆ ಸೋಮವಾರಪೇಟೆ ತಾಲೂಕು ಹಂಡ್ಲಿಯ ಎಚ್ವಿ ಪ್ರದೀಪ್ ಕುಮಾರ್. ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಕೊಡಗು ಜಿಲ್ಲೆ. ಕಾರ್ಯಕ್ರಮ ನಿರ್ಮಾಣ ವಿಜಯಂಗಡಿ. ಸರಣಿ ಕಾರ್ಯಕ್ರಮ ತೋಟಗಾರಿಕೆ ನೋಟುಗಳಿಕೆ. ತೋಟಗಾರಿಕಾ ಬೆಳೆಗಳ ತಾಕತ್ತು, ತೋಟಗಾರಿಕಾ ಬೆಳೆಗಳ ತಾಕತ್ತು, ಇಲ್ಲಿದೆ ವೈವಿಧ್ಯತೆಯ ಜಗತ್ತು, ಇಲ್ಲಿದೆ ವೈವಿಧ್ಯತೆಯ ಜಗತ್ತು, ನೋಡಿ ಇಳುವರಿಯ ಸಂಪತ್ತು, ನೋಡಿ ಇಳುವರಿಯ ಸಂಪತ್ತು, ಮಾಯವಾಗುತ್ತೆ ರೈತನ ವಿಪತ್ತು, ಮಾಯವಾಗುತ್ತೆ ರೈತನ ವಿಪತ್ತು, ಮಾಯವಾಗುತ್ತೆ ರೈತನ. ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ, ಮಡಿಕೇರಿ, ಕೊಡಗು ಜಿಲ್ಲೆ. ರೈತ ಬಾಂಧವರೇ, ಕೇಳುಗರೆ, ಕೊಡಗಿನಲ್ಲಿ ತಾಳೆಯನ್ನ ಬಹಳ ಇಷ್ಟಪಟ್ಟು ಬೆಳೆಯೋರಿದ್ದಾರೆ. ಕೊಡಗಿನ ವಾತಾವರಣ ತಾಳೆ ಬೆಳೆಗೆ ಪ್ರಶಸ್ತವಾಗಿದೆ. ತೋಟಗಾರಿಕೆ ಇಲಾಖೆ ಈ ನಿಟ್ಟಿನಲ್ಲಿ ಸಾಕಷ್ಟು ಸಹಾಯಧನವನ್ನು ನೀಡಿ ಸವಲತ್ತುಗಳನ್ನು ಕೊಟ್ಟು ಮಾರುಕಟ್ಟೆ ಅಭಿವೃದ್ಧಿಗೂ ಪೂರಕವಾಗಿ ರೈತರಿಗೆ ಬೆಂಬಲ ನೀಡಿ ಉತ್ತೇಜನ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಸೋಮವಾರಪೇಟೆ ತಾಲೂಕು ಶನಿವಾರ ಸಂತೆ ಹತ್ತಿರ ಇರುವ ಹಂಡ್ಲಿಯ ವೇದಕುಮಾರ್ ಅವರ ಪುತ್ರ ಎಚ್ ವಿ ಪ್ರದೀಪ್ ಕುಮಾರ್ ಅವರನ್ನ ಮಾತನಾಡಿಸಿದೀವಿ. ವಿಶಾಲ ಪ್ರದೇಶದಲ್ಲಿ ಬೆಳೆದಿರುವ ಪ್ರದೀಪ್ ಕುಮಾರ್ ಅವರು ಏನಂತಾರೆ ಆಲಿಸಿಕೊಳ್ಳಿ. ಎಷ್ಟು ಎಕರೆ ಪ್ರದೇಶದಲ್ಲಿ ತಾಳೆ ಇದೆ? ನಮ್ದೊಂದು 40 ಎಕರೆ ಪ್ರದೇಶದಲ್ಲಿ ತಾಳೆ ಬೆಳೆಯುವಂತ. ಯಾವಾಗ ಹಾಕಿದ್ದು? ಸರ್, ನಾವು 2010 ಇಸ್ವಿಯಿಂದ ನಾವು ಶುರು ಮಾಡಿದ್ದು. ಹೆಚ್ಚು ಕಮ್ಮಿ 1,500 ಗಿಡಗಳು ನಮ್ದು ಫಸಲು ಆಗ್ಲೇ ಕೊಡ್ತಾ ಉಂಟು. ಇನ್ನೊಂದು 500 ಗಿಡ ಫಸಲು ಕೂಡ ಶುರು ಮಾಡ್ತದೆ ಈಗ. 2,000 ಗಿಡಗಳನ್ನ ಹಾಕಿದರೆ ಅದೆಲ್ಲದೂ 40 ಎಕರೆ ಇದೆಯಾ? ಹೌದು ಸರ್, ಎಲ್ಲ 40 ಎಕರೆ. ಮತ್ತೆ ಇನ್ನು ಮಿಗಿಲಾಗಿ ನಮ್ದು ಬರೀ ತಾಳೆ ಅಲ್ಲ, ನಮ್ದು ಮಿಕ್ಸ್ಡ್ ಕ್ರಾಪಿಂಗ್ ತರ ಕಾಫಿ ಜೊತೆ ನಾವು ಹಾಕಿರೋದು. 29.5 ಅಡಿ ಪ್ಲೇಟಿಂಗ್ ಅಲ್ಲಿ ಹಾಕಿರೋದು ನಾವು. 1 ಎಕರೆಗೆ ಒಂದು 57 ಗಿಡ ಬರುತ್ತೆ ಸರ್. 10 ವರ್ಷ ಆಯ್ತಲ್ವಾ ಹಾಕಿ? ಹೌದು ಹೌದು, 2010 ನಾವು ಶುರು ಮಾಡಿದ್ದು. ನಾವು ಮೇನ್ ತಾಳೆ ಬೆಳೆಗೆ ಬರೋದಕ್ಕೆ ಕಾರಣ ಅಂದ್ರೆ, ಮುಂಚೆ ನಾವು 40 ಎಕರೆ ಗದ್ದೆ ಮಾಡ್ತಿದ್ವಿ. ಗದ್ದೆ ಅಷ್ಟೊಂದೆಲ್ಲ ಪ್ರಾಫಿಟಬಲ್ ಅನ್ಸ್ತಾರಿಲ್ಲ, ಸ್ವಲ್ಪ ಯಾಕೋ ಲಾಸ್ ಆಗ ಶುರು ಆಯ್ತು, ಮತ್ತೆ ರೈತರಿಗೆ ಕರೆಕ್ಟ್ ಆಗಿ ಬೆಲೆ ಸಿಗ್ತಾರಿಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ ಅಂತ ಅಂದ್ರೆ, ಬಾಳೆ ಹಾಕಿದ್ವಿ ಫಸ್ಟ್. ಬಾಳೆ ಹಾಕಿ ಅದ್ರ ಜೊತೆ ನಾವು ರೋಬಸ್ಟ ಹಾಕಿದ್ವಿ. 8-10 ವರ್ಷ ಬಾಳೆಲೆ ನಾವು ದುಡ್ಡು ತೆಗೆದ್ವಿ, ಒಳ್ಳೆ ಆದಾಯ ಸಿಕ್ತು ನಮ್ಗೆ. ಮತ್ತೆ ಮನೆಗೆ ಬೇಕಾಗಿ 1 ಎಕರೆ ಮಾತ್ರ ನಾವು ಗದ್ದೆಗಂತ ಬಿಟ್ಕೊಂಡ್ವಿ. ನಾವು ಬೆಳೆದಿದ್ದು ನಮ್ಗೆ ಚೆನ್ನಾಗಿರುತ್ತೆ, ಮತ್ತೆ ಆರ್ಗ್ಯಾನಿಕ್ ತರ ಇರುತ್ತೆ, ಆಮೇಲೆ ಬೇರೆ ಕಡೆ ತಗೊಂಡ್ರೆ ಮತ್ತೆ ಅಲ್ಟ್ರೇಷನ್ ಎಲ್ಲ ಇರೋ ಚಾನ್ಸಸ್ ಇರ್ತಲ್ಲ ಅಂದ್ಬಿಟ್ಟು ಮನೆಗೆ 1 ಎಕರೆ ಮಾತ್ರ ಇಟ್ಕೊಂಡು ಬಾಕಿಲ್ಲ ನಾವು ತೋಟ ಕನ್ವರ್ಟ್ ಮಾಡಿದ್ವಿ. 8-10 ವರ್ಷ ಒಳ್ಳೆ ಲಾಭ ಆಯ್ತು. ಒಂದ್ಸರಿ ಅನ್ಕೊಂಡ್ವಿ ನಾವು ಮತ್ತೆ ಫಾದರ್, 8-10 ವರ್ಷ ನಾವು ಬಾಳೆಯಲ್ಲಿ ದುಡ್ಡು ನೋಡಿದ್ವಿ, ಒಳ್ಳೆ ಲಾಭದಾಯಕ. ಪ್ರತಿ ವಾರ ಇಲ್ಲಾಂದ್ರೆ 10 ದಿವಸಕ್ಕೆ ಇಲ್ಲಾಂದ್ರೆ 1-15 ದಿವಸಕ್ಕೆ ನಾವು ಬಾಳೆಯಲ್ಲಿ ದುಡ್ಡು ನೋಡ್ತಾ ಇದ್ವಿ. ಬಾಳೆ ಹೋದ್ಮೇಲೆ ಮತ್ತೆ ನೆಕ್ಸ್ಟ್ ಏನ್ ಮಾಡೋದು ನಾವು ಅಂತ ಕೂತ್ಕೊಂಡು ನಾವು ಚರ್ಚೆ ಮಾಡಿದಾಗ ತಾಳೆ ಬೆಳೆ ಬಗ್ಗೆ ಸ್ವಲ್ಪ ಮಾಹಿತಿ ಸಿಕ್ತು, ಮತ್ತೆ ಪೂರಾ ವಿಚಾರ ಮಾಡಿದಾಗ ಸ್ವಲ್ಪ ಲಾಭದಾಯಕ ಅಂತ ಅನ್ಸು ನಮ್ಗೆ. ಅದಕ್ಕೋಸ್ಕರ ಸ್ವಲ್ಪ ಬಾಳೆ ಇದ್ದಂಗೆಯ ನಾವು ತಾಳೆ ಹಾಕಿದ್ವಿ. ಯಾಕೆ ಅಂತಂದ್ರೆ ತಾಳೆ ನೆಟ್ಟು ಒಂದು ಮೂರ್ ನಾಲ್ಕು ವರ್ಷ ನಮ್ಗೆ ತಾಳೆ ಏನು ಇನ್ಕಮ್ ಇರಲಿಲ್ಲ, ಅದಕ್ಕೋಸ್ಕರ ಇನ್ಕಮ್ ಮೇಕಪ್ ಆಗಬೇಕಲ್ಲ, ಮತ್ತೆ ಹೊರೆ ಆಗಬಾರ್ದಲ್ವ ರೈತರಿಗೆ. ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಬಾಳೆ ಇದ್ದಂಗೆ ನಾವು ತಾಳೆ ಹಾಕಿರಲಿಲ್ಲ. ಆ ಬಾಳೆ ಬಂದಿದ್ದು ಲಾಭ ದುಡ್ಡಲ್ಲಿ ತಾಳೆ ತೋಟ ನಾವು ಮೇಂಟೈನ್ ಮಾಡಿದ್ವಿ. ಇಲ್ಲಾಂದ್ರೆ ನಮ್ ಕಾಫಿ ಉಂಟು, ಮತ್ತೆ ಅರ್ಕೆ ಉಂಟು, ಕರಿಮೆಣಸು ಎಲ್ಲ ಇದೆ. ಆನ್ಯುಲ್ ಇನ್ಕಮ್ ಅವೆಲ್ಲ ಈಗ 15 ದಿನಕ್ಕೊಂದ್ಸತಿ ವಾರಕ್ಕೊಂದ್ಸತಿ ನಾವು ಬಾಳೆ ದುಡ್ಡು ನೋಡಿ ನೋಡಿ ಮತ್ತೆ ನಮ್ಮಂತೂ ಯಾಕೆ ಪುನಃ ನಾವು ಆನ್ಯುಲ್ ಇನ್ಕಮ್ ಡಿಪೆಂಡ್ ಆಗಬೇಕು, ಅದ್ರ ಬದಲು ಹೇಗೆ ನಡೀತಾ ಅದೇ ಸರಾಗವಾಗಿ ಇನ್ನೊಂದು 8 ವರ್ಷ ಏನಾದ್ರು ಆಗ್ಲಿ ಅಂತ ಅನ್ಕೊಂಡ್ವಿ. ತಾಳೆ ಬೆಳೆ ಬಗ್ಗೆ ರಮೇಶ್ ಅಂತ ಒಬ್ರು ಇದಾರೆ, ಅವರು ಬಂದು ನಮ್ಗೆ ಮಾಹಿತಿ ಹೇಳಿದ್ರು. ನಾವು ಮತ್ತೆ ಫಾದರ್ ಸೇರಿಸಿ ತಾಳೆ ಗಿಡ ನೆಡಕ್ ಶುರು ಮಾಡಿದ್ವಿ, ಮಾಹಿತಿ ತಗೊಂಡ್ವಿ. ಆಮೇಲೆ ಅಧಿಕಾರಿಗಳೆಲ್ಲ ಹತ್ರ ನಾವು ಚರ್ಚೆ ಮಾಡಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಮತ್ತೆ ರುಚಿ ಸೋಯದವರು ಅವರೆಲ್ಲ ವಿಚಾರಿಸಿ ಮತ್ತೆ ಹಾಕ್ಸಿದ್ವಿ. ಪ್ರೆಸೆಂಟ್ ನಮ್ದು ತಾಳೆ ತೋಟ ಲಾಭದಾಯಕ ಅನಿಸ್ತಾ ಉಂಟು. ಅದೇನಂದ್ರೆ ಗಿಡ ನೆಟ್ಟು ಒಂದ್ 3-4 ವರ್ಷ ನಾವು ಇಂಡಿಯಾ ಕ್ರಾಪ್ ಆಗಿ ಸ್ವಲ್ಪ ತರಕಾರಿ ಬೆಳೆಗಳು ಹಾಕೊಂಡ್ವಿ, ಆಮೇಲೆ ಸ್ವಲ್ಪ ಬಾಳೆ ಎಲ್ಲ ಹಾಕಿದ್ವಿ. ಆ ದುಡ್ಡಲ್ಲಿ ನಮ್ ತಾಳೆ ತೋಟ ಮೇಂಟೈನ್ ಆಗೋದು ಮತ್ತೆ ಹಬ್ಬ ಬಂದ್ರೆ ಒಂದು 6-7 ವರ್ಷದ ಮೇಲೆ ನಿಮ್ಗೆ ಸ್ವಲ್ಪ ಲಾಭದಾಯಕ ಅನ್ಸುತ್ತೆ. ಅಲ್ಲಿವರೆಗೂ ಸ್ವಲ್ಪ ಲಾಸ್ ಅನ್ಸುತ್ತೆ ತಾಳೆ. ಆಕ್ಚುಲಿ ಈಗ ಸರ್ಕಾರ ಸಮೇತ ಹೆಕ್ಟರ್ ಗೆ 5 ರೂಪಾಯಿ ಧನ ಸಹಾಯ ಮಾಡ್ತಾ ಉಂಟು, ಸ್ವಲ್ಪ ಸಬ್ಸಿಡಿಗಳೆಲ್ಲ ಇದಾವೆ. ಮೇನ್ ಬೇಕಾಗಿರೋ ನೀರು ಮತ್ತೆ ಗೊಬ್ಬರ ಮಾತ್ರ. ಅದಕ್ಕೆ ಇಟ್ ಇಸ್ ಅ ಸನ್ ಲವಿಂಗ್ ಪ್ಲಾಂಟ್ ತಾಳೆ, ಮತ್ತೆ ಅದು ಮೇನ್ ಪಶ್ಚಿಮ ಬೀಳಲ್ಲಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಬಿಸಿಲು ಬೀಳುತ್ತಲ್ಲ, ನೀರು ಗೊಬ್ಬರ ಮಾತ್ರ ಕೇಳೋದು, ಮತ್ತೆ ರೋಗ ಕಮ್ಮಿ, ಮತ್ತೆ ಕಳ್ಳತನ ಇಲ್ಲ ಅಂತ ಯಾವ್ದಾರ ಒಂದು ಕ್ರಾಪ್ ಇತ್ತು ಅಂದ್ರೆ ಹೆಮ್ಮೆಯಿಂದ ಹೇಳ್ತೀನಿ, ಅದು ತಾಳೆ ಮಾತ್ರ. ಬಾಕಿ ಎಲ್ಲ ಆದ್ರೆ ಕತ್ಕೊಂಡು ಹೋಗೋದು, ಮತ್ತೆ ಅಲ್ಲಿ ಮಾರದೆಲ್ಲ ಇರುತ್ತೆ. ಇದು ಕಳ್ಳತನ ಒಂಚೂರು ಇಲ್ಲ. ಮೇನ್ ಏನಂತ ಅಂದ್ರೆ ಈಗ ನಾವು ಕಾಫಿ ತೋಟ ಮಧ್ಯೆ ಹಾಕೋದ್ರಿಂದ ವರ್ಷ ವರ್ಷ ಮರಗಸಿ ಇರೋದಿಲ್ಲ. 15 ದಿನಕ್ಕೊಂದ್ಸತಿ ತಾಳೆಯಲ್ಲಿ ದುಡ್ಡು ನೋಡಬಹುದು, ಮತ್ತೆ ನಮ್ದು ಎಸ್ಟೇಟ್ ಗೆ ಸಣ್ಣ ಪುಟ್ಟ ಹೆಲ್ಪ್ ಆಗುತ್ತೆ ಆ ದುಡ್ಡಿಂದ. ಆಮೇಲೆ ಕಂಪನಿಯವರು ಬೈ ಬ್ಯಾಕ್ ಮಾಡ್ತಾರೆ. ಕಂಪನಿಯವರು ಆಕ್ಚುಲಿ ಸಾಗಾಣಿಕೆ ವೆಚ್ಚ ಅಂತ ಒಂದ್ ಗಿಡಕ್ಕೆ 10 ರೂಪಾಯಿ ತರ ರೈತರು ಇಸ್ಕೋತಾರೆ. ಹೊಸ ಪ್ಲಾಂಟೇಶನ್ ಯಾರು ಮಾಡಂಗಿದ್ರೆ ಅದು ಆಕ್ಚುಲಿ ಇಂಡೋನೇಷ್ಯಾ ಮತ್ತೆ ಮಲೇಷ್ಯಾ ಅಲ್ಲಿಂದ ಸೀಡ್ಲಿಂಗ್ಸ್ ತಂದು ಇಲ್ಲಿ ಮೈಸೂರು ಬನ್ನೂರ್ ಅಂತ ಇದೆ, ಅಲ್ಲಿ ನರ್ಸರಿ ಮಾಡ್ತಾರೆ ತಾಳೆದು. ಸೊ ಅಲ್ಲಿಗೆ ಕೆವಿಕೆ ಸೈಂಟಿಸ್ಟ್ ಗಳೆಲ್ಲ ಬಂದು ಅವರೆಲ್ಲ ಎಕ್ಸಾಮಿನ್ ಮಾಡಿ ಹೌದು ಇದು ಸರಿ ಉಂಟು ರೈತರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬಹುದು ಅಂತ ಆದ್ಮೇಲೆ ಮತ್ತೆ ರೈತರಿಗೆ ಹಂಚಕ್ಕೆ ಶುರು ಮಾಡ್ತಾರೆ ಯಾರ್ಯಾರು ಇಂಟ್ರೆಸ್ಟ್ ಇತ್ತೆ ಅವ್ರಿಗೆ. ಆಮೇಲೆ ಮೇನ್ ನೀರು ಮತ್ತೆ ಗೊಬ್ಬರ ಇದ್ರೆ ಆರಾಮ ಬೆಳಿಬಹುದು. ಗದ್ದೆ ಯಾರ ಸುಮಾರು ಜನ ಕೇಳ್ಬಿಟ್ಟಿನಿ ಗದ್ದೆ ಮುಂಚೆ ಮಾಡ್ತದೆ ಈ ಗದ್ದೆ ಎಲ್ಲ ಹಾಳು ಬಿಟ್ಟಿದ್ದೀನಿ ನಾ ಮೇಂಟೈನ್ ಮಾಡಕ್ ಆಗ್ತಿಲ್ಲ ಗದ್ದೆ ಲಾಸ್ ಅಂತ ಯಾರು ಇತ್ತು ಅಂದ್ರೆ ತಾಳೆ ಆರಾಮಾಗಿ ಹಾಕಿದ್ರೆ ಒಂದು 6-7 ವರ್ಷದ ಮೇಲೆ ಆರಾಮಾಗಿ ನಿಮ್ಗೆ ಒಳ್ಳೆ ಆದಾಯ ನೋಡಬಹುದು. ಮತ್ತೆ ಇನ್ನೊಂದು ವಿಶೇಷ ಏನಂತಂದ್ರೆ 17ನೇ ತಿಂಗಳಿಂದ ಫ್ಲವರಿಂಗ್ ಬರುತ್ತೆ, ಹೊಂಬಾಳೆ ಶುರುವಾಗುತ್ತೆ, ಮತ್ತೆ ಉದ್ದಿಸೋದ್ರಿಂದ 34ನೇ ತಿಂಗಳಿಂದ ಫಸ್ಟ್ ಶುರುವಾಗುತ್ತೆ, ಒಳ್ಳೆ ದುಡ್ಡು ನೋಡಬಹುದು ತಾಳೆ. ಮತ್ತೆ ಸರ್ಕಾರದಿಂದ ನಮ್ಗೆ ಗೊಬ್ಬರ ಸಮೇತ ಕೊಡ್ತಾರೆ ವರ್ಷಕ್ಕೆ 2 ಸತಿ ತರ. ಆಮೇಲೆ ಒಳ್ಳೆ ಸಬ್ಸಿಡಿ ಇದೆ, ಅಕಸ್ಮಾತ್ ಹೊಸದಾಗಿ ಬೋರ್ವೆಲ್ ಇಲ್ಲಾಂದ್ರೆ ಕೆರೆಯನ್ನ ಮಾಡಿಸಿದ್ರೆ 50,000 ವರೆಗೂ ಸಹಾಯಧನ ಇದೆ. ಆಮೇಲೆ ಅಕಸ್ಮಾತ್ ಹೊಸದಾಗಿ ಡೀಸೆಲ್ ಮೋಟರ್ ತಗೊಂಡ್ರೆ ಅದಕ್ಕೆ ಒಂದು 27,000 ಸಬ್ಸಿಡಿ ಇದೆ. ಮೇನ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅದಿರೋದ್ರಿಂದ ಅಷ್ಟೊಂದು ಹೆದರಿಕೆ ಅಂತ ಏನು ಅನ್ಸೋದಿಲ್ಲ. ಮತ್ತೆ ಮೇನ್ ಮಾರ್ಕೆಟ್ ಬೈ ಬ್ಯಾಕ್ ಇರೋದ್ರಿಂದ ಕಂಪನಿಯವರು ನಮ್ಮ ಮನೆಗೆ ಬಂದು ಕೊಂಡು ಹೋಗ್ತಾರೆ, ಬೇರೆ ಕಡೆ ಮಾರ್ಕೆಟ್ ಹೋಗಿ ಅಲ್ಲಿ ಮಾಡ್ಬೇಕು ಇಲ್ಲಿ ಮಾಡ್ಬೇಕು ಅಂತ ಏನು ಕಷ್ಟ ಆಗೋದಿಲ್ಲ. ರುಚಿ ಸೋಯಾದವರು ಕಂಪನಿಯವರು ಅವರೇ ಬಂದು ಬೈ ಬ್ಯಾಕ್ ಮಾಡ್ತಾ ಇರೋದು. ಆಮೇಲೆ ಇನ್ನೊಂದು ಏನ್ ವಿಶೇಷ ಅಂದ್ರೆ ಕೋವಿಡ್ ಲಾಕ್ಡೌನ್ ಆಗಿತ್ತು ಲಾಸ್ಟ್ ಇಯರ್ ಮತ್ತೆ ಈ ವರ್ಷ ಸುಮಾರು ರೈತರು ಹೇಳ್ತಿದ್ರು ನಾವು ಬೆಳೆದಂತ ಬೆಳೆಗಳಿಗೆ ನಮ್ಗೆ ಒಳ್ಳೆ ರೇಟ್ ಸಿಗ್ಲಿಲ್ಲ, ಮತ್ತೆ ತಗೊಂಡವರು ಇಲ್ಲ, ಮತ್ತೆ ಮಾರ್ಕೆಟ್ ಇಲ್ಲ, ಮತ್ತೆ ಸುಮಾರು ಜನ ರೈತರು ಕಂಗಲಾದ್ರು. ಈ ಕೋವಿಡ್ ಲಾಕ್ಡೌನ್ ಬಂದು ನಮ್ಗೆ ಇನ್ಕಮ್ ಒಂಚೂರು ಎಫೆಕ್ಟ್ ಆಗ್ಲೇ ಇಲ್ಲ. ಕರೆಕ್ಟ್ ಟೈಮ್ ನಾವು ಕಟಾವ್ ಮಾಡ್ತಿದ್ವಿ, ಟೈಮ್ಲಿ ಕಂಪನಿ ಸಮೇತ ಕರೆಕ್ಟ್ ಟೈಮ್ ಲಿಫ್ಟ್ ಮಾಡ್ತಿದ್ರು. ನಮ್ಗೆ ತಾಳೆ ಬೆಳೆ ಒಂಥರ ಚಿನ್ನದ ಬೆಳೆ ತರ, ಈಗ ಯಾರು ಕೇಳಿದ್ರು ಕಾಫಿ ಮೆಣಸು ಅಡಿಕೆ ಮತ್ತೆ ಎಲ್ಲ ಹಾಕ್ತಿವಿ. ನಾನು ತಾಳೆ ಬೆಳೆಗಾರರು ಸ್ವಲ್ಪ ಕಮ್ಮಿ ಇದ್ದಾರೆ. ನಾನು ಹೇಳೋದಂದ್ರೆ ತಾಳೆ ಬೆಳೆ ಒಳ್ಳೆ ಇನ್ಕಮ್ ಸಿಗುತ್ತೆ, ಒಳ್ಳೆ ಪ್ರಾಫಿಟೇಬಲ್, ಧೈರ್ಯ ಮಾಡಿ ರೈತರು ಹಾಕ್ಬಹುದು ಅಂತ ಹೇಳ್ತಾರೆ. ಮೇನ್ ಇನ್ನೊಂದು ಡ್ರಾಬ್ಯಾಕ್ ಏನಂತಂದ್ರೆ ಒಂದು 12-15 ವರ್ಷ ಮೇಲ್ಪಟ್ಟ ಗಿಡಗಳ ಒಂದು 20-25 ಅಡಿ ವರೆಗೂ ಆಗುತ್ತೆ, ಆಗ ಸ್ವಲ್ಪ ಕಟಾವ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಅದ್ ಬಿಟ್ಟರೆ ತಾಳೆ ಬೆಳೆ ಸುಲಭವಾದ ಬೆಳೆ. ಮತ್ತೆ ಇನ್ನೊಂದು ಏನಂತಂದ್ರೆ ಒಂದು ಹೆಕ್ಟೇರ್ ಗೆ ಗಿಡ ಒಂದು 7-8 ವರ್ಷ ಮೇಲೆ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ನಾನು ನೋಡಿದಂಗೆ ಒಂದು 25-30 ಟನ್ ಕಟಾವ್ ಮಾಡ್ತಾರೆ ಕೆಲವರು. ಆಮೇಲೆ ಈ ಕಂಪನಿಯಿಂದ ಒಳ್ಳೆ ಟ್ರೈನಿಂಗ್ ಪ್ರೋಗ್ರಾಮ್ ಕೊಡ್ತಾರೆ. ಈಗ ಕೋವಿಡ್ ಜೊತೆಯಿಂದ ಅವೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ. ನಮ್ಮ ಕಂಪನಿ ಶಶಿಧರ್ ಆಗ್ಲಿ, ರಮೇಶ್ ಅವರ್ ಆಗ್ಲಿ, ಅಥವಾ ರಾಕೇಶ್ ಸರ್ ಆಗ್ಲಿ, ಮತ್ತೆ ಪ್ರಸಾದ್ ಬಾಬು ಸರ್ ಆಗ್ಲಿ ಚೆನ್ನಾಗಿ ಗೈಡೆನ್ಸ್ ಕೊಡ್ತಾರೆ. ಮತ್ತೆ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ. ತಾಳೆ ತೋಟಕ್ಕೆ ಇಟ್ಟಿರೋರು ಮೇನ್ ಅಂದ್ರೆ ನೀರು ಮತ್ತೆ ಗೊಬ್ಬರ ಮಾತ್ರ. ನೀರು ಚೆನ್ನಾಗಿ ಕೆರೆ ಗಿರೆ ಮಾಡ್ಕೊಂಡು ಮತ್ತೆ ಬೋರ್ವೆಲ್ ಎಲ್ಲ ಚೆನ್ನಾಗಿ ಒಳ್ಳೆ ನೀರ್ ಬಂತು ಅಂದ್ರೆ ಆರಾಮಾಗಿ ಪ್ಲಾಂಟ್ಸ್ ಹಾಕ್ಬೋದು, ಏನ್ ತೊಂದ್ರೆ ಇಲ್ಲ. ನೀವೆಲ್ಲ ವಾರಕ್ಕೊಂದ್ಸಾರಿ ಕಟಾವ್ ಮಾಡ್ತೀರಾ ಅಥವಾ ಹೇಗೆ ಅಲ್ಲಿಯ ಫಸಲು ಬರೋದನ್ನ ಗಮನಿಸಿಕೊಂಡು ವ್ಯವಸ್ಥೆ ಮಾಡ್ತೀರಾ? ಆಕ್ಚುಲಿ 15 ದಿವಸಕ್ಕೆ ಒಂದು ಫಸ್ಟ್ ಶುರು ಆಗೋದಿದು, 15 ದಿವಸಕ್ಕೆ ಮಾಡಿದ್ರೆ ಕಟಾವ್ ಮಾಡ್ತೀವಿ. ನಮ್ದು ಏರಿಯಾ ಜಾಸ್ತಿ ಇರೋದ್ರಿಂದ ಜಾಸ್ತಿ ಲೇಬರ್ಸ್ ಕೇಳುತ್ತೆ ಕಟಾವ್ ಮಾಡ್ಲಿಕ್ಕೆ. ಅದಕ್ಕೋಸ್ಕರ ಜಾಸ್ತಿ ಲೇಬರ್ಸ್ ಇತ್ತು ಅಂದ್ರೆ 15 ಸೆಕೆಂಡ್ಸ್ ಕಟಾವ್ ಮಾಡ್ತೀವಿ. ಅಕಸ್ಮಾತ್ ಬೇರೆ ಟೈಮ್ ಅಲ್ಲಿ ಆದ್ರೆ 1 ತಿಂಗಳ ಕಟಾವ್ ಮಾಡ್ತೀವಿ. ಈಗ ಏನ್ ಮಾಡ್ತೀವಿ ಅಂದ್ರೆ ನಾವು ಚೈನ್ಸ್ ಇಟ್ಕೊಂಡಿದೀವಿ, ಮತ್ತೆ ಸ್ಟೀಲ್ ಕಂಪನಿ ಆಯಿಲ್ ಪಾಮ್ ಹಾರ್ವೆಸ್ಟರ್ ಅಂತಾನೆ ಸಪರೇಟ್ ಇದೆ. ಅದಕ್ಕೆ ಸ್ವಲ್ಪ ಸುಲಭ ಆಗ್ತಾ ಉಂಟು. ಮುಂಚೆ ಆದ್ರೆ ಮಂಡೆಗತ್ತಿ ಕೊಡ್ಲಿಲ್ಲೆಲ್ಲ ಕಟ್ ಮಾಡ್ತಿದೀವಿ, ತುಂಬಾ ಲೇಬರ್ ಹಿಡಿಯೋದು, ಮತ್ತೆ ಎಲ್ಲ ಒಂದೇ ಸರ್ತಿ ಕಟಾವ್ ಮಾಡಕ್ ಆಗ್ತಿರ್ಲಿಲ್ಲ, ತುಂಬಾ ಅಲ್ಲೇ ಉಳಿಯೋದು, ಕಟಾವ್ ಮಾಡಕ್ ಕಲ್ಸಕ್ ಆಗ್ತಿಲ್ಲ. ಯಾವಾಗ ನಾವು ಮೆಕನೈಸೇಷನ್ ಎಲ್ಲ ಮಾಡ್ಕೊಂಡ್ವಿ, ಮತ್ತೆ ನಮ್ದು ಏನಂದ್ರೆ ನಮ್ ತಾಳೆ ತೋಟದಲ್ಲಿ ಪ್ರತಿಯೊಂದು ಬ್ಲಾಕ್ ಸಮೇತ ವೆಹಿಕಲ್ ಹೋಗಿ ಮಾಡಿದ್ವಿ. ಮಳೆಗಾಲದ ಸಮೇತ ವೆಹಿಕಲ್ ಹೋಗುತ್ತೆ, ಫೋರ್ ವೀಲ್ ಆಗಿರ್ಲಿ ಟೂ ವೀಲ್ ಯಾವ್ದೇ ಆಗಿರ್ಬೋದು ಹೋಗುತ್ತೆ. ನಮ್ಮ ಲಾರಿ ಎಲ್ಲ ಇದೆ. ನಾವೇನ್ ಮಾಡ್ತೀವಿ ಅಂದ್ರೆ ಕಟಾವ್ ಮಾಡಿದ್ದು ನಮ್ದು ಟಿಪ್ಪರ್ ಇದೆ, ಅದಕ್ಕೆ ನಾವು ಹಾಕ್ತಿವಿ. ಸೀದಾ ಅಲ್ಲಿ ವೇ ಬ್ರಿಡ್ಜ್ಗೆ ಹೋಗುತ್ತೆ, ವೇ ಬ್ರಿಡ್ಜ್ ಅಲ್ಲಿ ತೂಕ ಅದೇನು ಕೊಡ್ತಾರೆ ಅದನ್ನ ನಾವು ಕಂಪನಿಗೆ ಕಳಿಸ್ತೀವಿ. ಅದ್ರ ಪ್ರಕಾರ ನಮ್ಗೆ ಈ ತಿಂಗಳು ಕಟಾವ್ ಮಾಡಿದ್ರೆ ಮಾರನೇ ತಿಂಗಳು ಒಂದು 10ನೇ ತಾರೀಕು ಒಳಗಡೆ ನಮ್ಮ ಅಕೌಂಟ್ಗೆ ಜಮಾ ಆಗುತ್ತೆ ದುಡ್ಡು. ತಾಳೆಯನ್ನ ತಾವ್ ಹೇಳ್ತಾ ಇದ್ರೆ 29 ಅಡಿ ಅಂತರದಲ್ಲಿ ತ್ರಿಕೋನ ಆಕೃತಿಯಲ್ಲಿ ನೆಟ್ಟಿದ್ದೀರಾ? ಹೌದು, ತ್ರಿಕೋಣ ಆಕಾರ ನೆಟ್ಟಿದೀವಿ. ಮತ್ತೆ ನೈನ್ ಏನಪ್ಪಾ ಅಂದ್ರೆ ಈಗ ಹೊಸದಾಗೆಲ್ಲ ಮಾಡ್ತಾರಲ್ಲ ಅವರೆಲ್ಲ ವಾಟರ್ ಬೇಸಿನ್ ಎಲ್ಲ ಮಾಡ್ಬೇಕಾಗುತ್ತೆ. ನೀನ್ ಬೇಸಿನ್ ಮಾಡಿ ಅಲ್ಲಿ ನೀರ್ ಹಾಯಿಸಿದ್ರೆ ನನ್ನ ಪ್ರಕಾರ ಒಂದು ಗಿಡದಿಂದ ಒಂದು 4-5 ಅಡಿ ಸುತ್ತಲ್ತೆ ನಾವು ಬೇಸಿನ್ ಮಾಡಿದ್ರೆ ನೀರು ಕೊಡ್ಬೇಕಾಗತ್ತೆ. ಹಂಗಾದ್ರೆ ವೀಕ್ಲಿ ಒನ್ಸ್ ನೀರ್ ಕೊಟ್ಟರೆ ಸಾಕು, ಹೊಸದಾಗಿ 2 ಲೀಟರ್ ಸಿಕ್ತು ಅಂದ್ರೆ ಸಾಕೆ. ದೊಡ್ಡ ಗಿಡಗಳೆಲ್ಲ ಸಾಮಾನ್ಯ ಒಂದು 200 ಲೀಟರ್ ಕೇಳುತ್ತೆ ನೀರು. ಮತ್ತೆ ಗಿಡ ಏಜ್ ಆದಂಗೆ ಮತ್ತೆ ದೊಡ್ಡದಂಗೆ ನಾವು ಸ್ವಲ್ಪ ನೀರ್ ಜಾಸ್ತಿ ಕೊಡ್ಬೇಕಾಗತ್ತೆ, ಮತ್ತೆ ಗೊಬ್ಬರ ಸಮೇತ ನಾವು ಜಾಸ್ತಿ ಹಾಕ್ಬೇಕಾಗತ್ತೆ. ಪ್ರೆಸೆಂಟ್ಲಿ ನಾವು ಕಾಫಿ ತೋಟ ಒಳಗಡೆ ಹಾಕಿದ್ರಿಂದ ಕಾಫಿ ತೋಟಕ್ಕೆ ನಾವು ಯಾವಾಗ ನೀರ್ ಕೊಡ್ತೀವಿ ಆಗ ಮಾತ್ರ ತಾಳೆಗೆ ಬೀಳುತ್ತೆ. ಒಂದ್ ರೌಂಡ್ ಗೆ ಒಂದು 5-8 ಕೆಜಿ ಕೆಮಿಕಲ್ ಮೆನ್ಯೂರ್ ನಾವು ಹಾಕ್ತೀವಿ ಈ ಸತಿ, ವರ್ಷಕ್ಕೆ 3 ಸತಿ ತರ ಹಾಕ್ತಿವಿ. ಆಮೇಲೆ ಇನ್ನೊಂದು ಏನಂತ ಅಂದ್ರೆ ಕಾಗೆಗಳು ನಮ್ಗೊಂಥರ ಹೆಲ್ಪ್ ಮಾಡ್ತಾರೆ. ನಿಮ್ ಅನ್ಸ್ಬೋದು ಏನಪ್ಪ ಹಿಂಗೆ ಕಾಗೆಗಳು ಹೆಲ್ಪ್ ಮಾಡ್ತವೆ ಅಂತ. ಅದೇನಾಯ್ತಂದ್ರೆ ಬೇರೆ ಕೆಲಸ ಕಾರ್ಯಗಳು ನಾವು ಬಿಸಿ ಇತ್ತು ಅಂದ್ರೆ ನಾವು ತಾಳೆಯನ್ನು ಅಕಸ್ಮಾತ್ ಕಟಾವ್ ಮಾಡೋದ್ ಮರ್ತಿದ್ರೆ ಈ ಕಾಗೆಗಳು ನಮ್ ತೋಟಕ್ಕೆ ಬರ್ತವೆ, ಮತ್ತೆ ಬೇರೆ ಹಕ್ಕಿಗಳು. ಅದು ನಮ್ಗೆ ಒಂದು ಇಂಡಿಕೇಶನ್ ತರ, ಓ ತಾಳೆ ಹಣ್ಣು ಕರೆಕ್ಟ್ ಟೈಮ್ಲಿ ನಾವು ಕಟಾವ್ ಮಾಡಲಿಲ್ಲ, ಈಗಲೂ ಕಟಾವ್ ಮಾಡಬಹುದು ಅಂತ ಅದೊಂದು ಇಂಡಿಕೇಟರ್, ತಾಳೆ ಹೆಂಗ್ ಕಟಾವ್ ಮಾಡಿ ಈಗಲೇ ಕರೆಕ್ಟ್ ಟೈಮ್ ಅಂತ ನಮ್ಗೆ ಅದ್ ನೆನಪು ಮಾಡ್ತಾರೆ. ಕೆರೀಲಿ ಮುಳ್ಳಿರೋದ್ರಿಂದ ನಮ್ ಕೇಳಂಗೆ ಆನೆ ಅಷ್ಟೊಂದೇನು ಎಫೆಕ್ಟ್ ಮಾಡಲ್ಲ. ತಾಳೆಯಲ್ಲಿ ನೀವು ಕಾಫಿಯನ್ನು ಬೆಳೆದಿದ್ದೀರಿ ಅಲ್ವಾ? ಹೌದೌದು, ಕಾಫಿ ಬೆಳೆದಿವಿ. ಮತ್ತೆ ಇದೊಂದಪ್ಪ ಏನಂತ ಅಂದ್ರೆ ಇದರಲ್ಲಿ ಮೇನ್ ಗಂಡು ಮತ್ತೆ ಹೆಣ್ಣು ಬರುತ್ತೆ ತಾಳೆ. ಇದರಲ್ಲಿ ನಾವು ಜಾಸ್ತಿ ಚೆನ್ನಾಗಿ ಆರೈಕೆ ಮಾಡಿ ಸಾಕಷ್ಟು ನೀರು ಕೊಟ್ಟು ಗೊಬ್ಬರ ಕೊಟ್ರೆ ನಮ್ಗೆ ಹೆಣ್ಣು ಜಾಸ್ತಿ ಆಗುತ್ತೆ. ಹೆಣ್ಣು ಜಾಸ್ತಿ ಆದ್ರೆ ನಮ್ಗೆ ಫಸ್ಟ್ ಜಾಸ್ತಿ ಕಟ್ತು ಅಂತ. ನಾವು ಅಕಸ್ಮಾತ್ ನಾವು ಮೇಂಟೈನ್ ಮಾಡ್ಲಿಲ್ಲ, ಸುಮ್ನೆ ಗಿಡ ಹಾಕಿ ತಿರುಗು ನೋಡ್ಲಿಲ್ಲ, ಗೊಬ್ಬರ ಕೊಡ್ಲಿಲ್ಲ, ನೀರು ಕೊಡ್ಲಿಲ್ಲ ಅಂತಂದ್ರೆ ಗಂಡು ಜಾಸ್ತಿ ಬರುತ್ತೆ. ಗಂಡು ಜಾಸ್ತಿ ಬಂದಂದ್ರೆ ನಮ್ಗೆ ಫಸ್ಲು ಕಮ್ಮಿ. ಮತ್ತೆ ಇದೇನಪ್ಪ ಅಂದ್ರೆ ವಿವಿಲ್ಸ್ ಅಂತ ಇದೆ, ಅದೇ ಪಾಲಿನೇಷನ್ ಹೆಲ್ಪ್ ಮಾಡೋದು. ಒಂದ್ ತೋಟದಲ್ಲಿ ಇತ್ತು ಅಂದ್ರೆ ಸಾಮಾನ್ಯ ಒಂದು 7-8 ಕಿಲೋಮೀಟರ್ ಅದೇ ಕವರ್ ಮಾಡುತ್ತೆ. ಪಾಲಿನೇಷನ್ ಮಾಡೋದು ತಾಳೆದು ಅದೇ ಮೇನ್. ಸ್ವಾಭಾವಿಕವಾಗಿ ಇರೋ ವಿವಿಲ್ಸ್ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ನೆರವಾಗ್ತದೆ ಅಲ್ವಾ? ಜೇನು ಬರಲ್ಲ, ಏನೇನ್ ಬೇಕಾಗಲ್ಲ ಇದಕ್ಕೆ. ವಿವಿಲ್ಸ್ ಪಾಲಿನೇಷನ್ ಹೆಲ್ಪ್ ಮಾಡೋದು, ಅದೊಂಥರ ಹೇನ್ಗಿಂತ ಇನ್ನು ಸಣ್ಣದು ಇರುತ್ತೆ. ಈಗ ಅಕಸ್ಮಾತ್ ಯಾರ ಹೊಸ ಪ್ಲಾಂಟೇಷನ್ ಮಾಡಂಗಿದ್ರೆ ನೆಟ್ಟು 1.5 ವರ್ಷ ಆದ್ಮೇಲೆ ಕಂಪ್ನಿಯವರೇ ಬಂದು ವಿವಿಲ್ಸ್ ಬಿಟ್ಟು ಹೋಗ್ತಾರೆ. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಮುತ್ತಪ್ಪ ಸರ್ ಆಗ್ಲಿ ಅವರು ತುಂಬಾ ನಮ್ಗೆ ಹೆಲ್ಪ್ ಮಾಡ್ತಾರೆ. ಮತ್ತೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ತುಂಬಾ ಸಬ್ಸಿಡಿ ರೂಪದಲ್ಲಿ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ. ವರ್ಷವಿಡೀ 15 ದಿನಕ್ಕೊಂದ್ಸಾರಿ ಫಸಲು ಸಿಗ್ತಾ ಇರುತ್ತೆ. ನಮ್ಮ ಪ್ರಕಾರ ಒಂದು ಡಿಸೆಂಬರ್ ತಿಂಗಳಿಂದ ಮಾರ್ಚ್ ವರ್ಗುವೆ ಸ್ವಲ್ಪ ಆಫ್ ಸೀಸನ್ ತರ, ಆ ಟೈಮ್ ಸ್ವಲ್ಪ ಫಸಲು ಕಮ್ಮಿ ಇರ್ತದೆ. ಬಾಕಿ ಟೈಮಲ್ಲೆಲ್ಲ 15 ದಿನಕ್ಕೊಂದ್ಸತಿ ಇಲ್ಲ ತಿಂಗಳೊಂದ್ಸತಿ ಆರಾಮ ನಮ್ಮ ಮೇಂಟೆನೆನ್ಸ್ ಮೇಲೆ ಇರೋದು. ಮತ್ತೆ 3 ವರ್ಷಕ್ಕೊಂದ್ಸತಿ ಸಾಮಾನ್ಯ ಗಿಡಗಳು ರೆಸ್ಟಿಂಗ್ ಸ್ಟೇಜ್ಗೆ ಹೋಗುತ್ತೆ, ಆರಾಮ ಮತ್ತೆ ಮೇಕಪ್ ಆಗುತ್ತೆ ಅದೇ ಅಂತಂದ್ರಲ್ಲ. ನೀರಿಗೆ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ, ಮತ್ತೆ ಒಳಗಡೆ ಕೆಲಸ ಮಾಡ್ಲಿಕ್ಕೂ ಜನ ಇದಾರೆ ಅಲ್ವಾ? ಹೌದು ಸರ್, ಬೋರ್ವೆಲ್ ಗಳಿದಾವೆ. ಬೋರ್ವೆಲ್ ಇಂದ ನಾವು ಮೈಕ್ರೋ ಸ್ಪ್ರಿಂಕ್ಲರ್ ಮತ್ತೆ QRC ಅಂತ ಇದೆ ನಮ್ದು ಪ್ರಾಜೆಕ್ಟ್ ಅಂತ, ಅದರಲ್ಲಿ ಇರಿಗೇಟ್ ಮಾಡ್ತೀವಿ ನಾವು. ರಾಸಾಯನಿಕ ಗೊಬ್ಬರ ಕೊಡ್ತೀರಿ, ಸಗಣಿ ಗೊಬ್ಬರ ಪೂರೈಕೆ ಮಾಡ್ತೀರಾ? ಹೌದು ಸರ್, ಸಗಣಿ ಗೊಬ್ಬರ ಸಮೇತ ಪೂರೈಕೆ ಮಾಡ್ತೀವಿ. ವರ್ಷಕ್ಕೆ 3 ಸಾರಿ ರಾಸಾಯನಿಕ ಗೊಬ್ಬರ ಅಂತ ಹೇಳ್ತಾ ಇದ್ರಿ, ಸಗಣಿ ಗೊಬ್ಬರ 1 ಸಾರಿ ಹಾಕ್ತೀರಾ, 2 ಸಾರಿ ಹಾಕ್ತೀರಾ? ಸಗಣಿ ಗೊಬ್ಬರ 1 ಸತಿ. ಎಷ್ಟು ಹಾಕ್ತೀರಿ? ಒಂದು ಕುಕ್ಕೆ. ಈಗ ತಾಳೆ ಜೊತೆಗಿರುವ ಕಾಫಿ ಇಳುವರಿ ಮತ್ತೆ ಕಾಫಿ ಬೆಳೆ ಬೆಳವಣಿಗೆ ಹೇಗಿದೆ? ನಾವು ತಾಳೆ ಜೊತೆ ಕಾಫಿ ಹಾಕಿದಿಲ್ಲ, ಇಳುವರಿ ನಮ್ಗೇನು ಅಷ್ಟೊಂದೇನು ಕಮ್ಮಿ ಅನಿಸ್ತಾ ಇಲ್ಲ, ಒಳ್ಳೆ ಆವರೇಜ್ ಅಲ್ಲಿ ವರ್ಕ್ಔಟ್ ಆಗುತ್ತೆ, ತೊಂದರೆ ಇಲ್ಲ. ಮತ್ತೆ ಮಿಗಿಲಾಗಿ ಕೆಲವು ಕಡೆ ನಾವು 29 ಅಡಿ ಅಂತ ಮಾಡಿದೀವಿ, ಕೆಲವು ಕಡೆ 40 ಅಡಿಗೆ ನೆಟ್ಟಿದೀವಿ ತಾಳೆ. ಮೇನ್ ತಾಳೆ ನಮ್ಗೆ ಶೇಡ್ ಆಗಬೇಕು. ಏನಪ್ಪ ಅಂದ್ರೆ ವರ್ಷ ನಾವು ಮರಗಸಿ ಮಾಡ್ತೀವಿ, ಲಕ್ಷಾಂತರ ಮರಗಸಿ ದುಡ್ಡು ಉಳಿತೆ. ಮತ್ತೆ ಈ ಮರಗಸಿ ಮಾಡ್ಬೇಕಾದ್ರೆ ಅಕಸ್ಮಾತ್ ಕಾಲ್ ಜಾರಿ ಬಿದ್ದು ಸತ್ತಿದ್ರೆ ತುಂಬಾ ತೊಂದರೆ ಆಗುತ್ತೆ. ತಾಳೆ ಇರೋದ್ರಿಂದ ಅಷ್ಟೊಂದೇನು ಎಫೆಕ್ಟ್ ಆಗಿಲ್ಲ, ಕ್ರಾಪ್ ವೈಸ್ ಯಾವ್ದೇನು ಆವರೇಜ್ ವರ್ಕ್ಔಟ್ ಆಗುತ್ತೆ, ಅದೇನು ತೊಂದರೆ ಇಲ್ಲ. ಮತ್ತೆ ಇನ್ನೊಂದು ನಾವು ಕಾಲ್ ಮೇಲ್ ಸಮೇತ ತಾಳೆ ಗಿಡಕ್ಕೆ ಹಾಕಬಹುದು, ಅದೇನು ತೊಂದರೆ ಇಲ್ಲ. 29 ಅಡಿಗೆ ಬೀಳುತ್ತಲ್ಲ, ಸೊ ಏನಪ್ಪಾ ಅಂದ್ರೆ ಪೆಪ್ಪರ್ ದೊಡ್ಡ ದುಡ್ಡು ನೋಡಿ ಸಾಮಾನ್ಯ ಈಗ 30 ಅಡಿಗೆ ಒಂದೊಂದು ತಾಳೆ ಇರೋದ್ರಿಂದ ನಂಬರ್ ಆಫ್ ವೈನ್ಸ್ ಕಮ್ಮಿ ಆಗುತ್ತೆ ಹೊರತು ಪೆಪ್ಪರ್ ವೈನ್ ಸಮೇತ ಹಾಕ್ಬಹುದು, ಅದರಲ್ಲೂ ಸಮೇತ ತೆಗಿಬಹುದು. ಪೆಪ್ಪರ್ ವೈನ್ಸ್ ಜೊತೆಗೆ ತಾಳೆ ಜೊತೆಗೆ ಓಲ್ಡ್ ರೋಬಸ್ಟ್ ಇಲ್ಲಾಂದ್ರೆ ವಿಲ್ಲದಲ್ಲೇ ಎಲ್ಲ ಹಾಕ್ಬಹುದು, ಅದೇನು ತೊಂದರೆ ಇಲ್ಲ. ನೀವು ತಾಳೆ ಜೊತೆಗೆ ರೋಬಸ್ಟ್ ಹಾಕಿದ್ರೆ ಅರೇಬಿಕನು ಇದೆಯಾ? ತಾಳೆ ಜೊತೆ ಓಲ್ಡ್ ರೋಬಸ್ಟ್ ಹಾಕಿದ್ವಿ, ಕ್ರಾಪ್ ಅಷ್ಟೊಂದು ಎಫೆಕ್ಟ್ ಏನಾಗಿಲ್ಲ, ಕ್ರಾಪ್ ಚೆನ್ನಾಗಿ ಬಿಡ್ತಾ ಉಂಟು, ಏನ್ ತೊಂದರೆ ಇಲ್ಲ. ಕೆಲವರಂತಾರೆ ಶೇಡ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ, ಯಾವಾಗ ತಾಳೆ ಹಣ್ಣು ನಾವು ಕಟಾವ್ ಮಾಡ್ತೀವಲ್ಲ ಆಗ ನಾವು ವೇಸ್ಟ್ ರೆಕ್ಕೆಗಳಾಗ್ಲಿ ಮತ್ತೆ ಹಣ್ಣಿರೋ ಜಾಗದಲ್ಲಿ ಎಡಬಲ ಎಲ್ಲ ಇರುತ್ತಲ್ಲ ರೆಕ್ಕೆಗಳು, ಅವೆಲ್ಲ ಕಟ್ ಮಾಡೋದ್ರಿಂದ ಸ್ವಲ್ಪ ಓಪನ್ ಶೇಡ್ ಆಗುತ್ತೆ, ತೊಂದರೆ ಇಲ್ಲ. ಈಗ ನೆಮ್ಮದಿ ಜೀವನ, ಈಗ ಒಂದು ಸ್ಪ್ರೇ ಇಲ್ಲ, ಒಂದು ಕಾಯಿಲೆ ಇಲ್ಲ, ಮತ್ತೆ ಒಂಚೂರು ಕಳ್ತನ ಇಲ್ಲ, ಮೇಂಟೆನ್ಸ್ ಸ್ವಲ್ಪ ಒಂದ್ ಮರಗಸಿ ಇಲ್ಲ. ಹೌದು, 15 ದಿವಸಕ್ಕೊಂದ್ಸತಿ ರೈತರ ಜೋಬಲ್ ದುಡ್ಡು ಇರುತ್ತೆ ಅಲ್ವಾ. ಈಗ ಶಾರ್ಟ್ ಟರ್ಮ್ ಕ್ರಾಪ್ಸ್ ಅಲ್ಲಾದ್ರೆ ಬರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಒಂದು 20-25 ವರ್ಷ ತಾಳೆಯಲ್ಲಿ ದುಡ್ಡು ನೋಡಬಹುದು. ಮತ್ತೆ ನಮ್ಗೊಂಥರ ಬ್ಲಾಕ್ ಗೋಲ್ಡ್ ಇದಂಗೆ ತಾಳೆ, ಸೆಂಟ್ರಲ್ ಗವರ್ಮೆಂಟ್ ಅವರು 11,000 ಕೋಟಿ ಅನೌನ್ಸ್ ಮಾಡಿದ್ದಾರೆ ಇದಕ್ಕೆ ಸ್ಕೀಮ್, ತಾಳೆ ಇದಕ್ಕೆ ಸಪರೇಟ್ MSP ಸಮೇತ ಸಿಗ್ತಾ ಉಂಟು. ಮತ್ತೆ ಒಳ್ಳೆ ರೇಟ್ ಇನ್ ಮುಂದಿನ ಇನ್ನೂ ರೇಟ್ ಆಗ್ಬಹುದು, ಮೋಸ್ಟ್ಲಿ ಇನ್ನೂ ರೇಟ್ ಸಿಕ್ಕಿದ್ರೆ ನಮ್ಗೆ ಇನ್ನೂ ಅನುಕೂಲ ಆಗುತ್ತೆ. ಒಂದು 20 ರೂಪಾಯಿ ಪರ್ ಕೆಜಿ ರೇಟ್ ಅವ್ರು ಸಿಕ್ಕಿದ್ರೆ ನಮ್ಗೆ ಇನ್ನೂ ಅನುಕೂಲ ಆಗುತ್ತೆ. ಗೊಬ್ಬರ ಆಗ್ಲಿ ಅಥವಾ ಲೇಬರ್ ಕಾಸ್ಟ್ ದಿನೇ ದಿನೇ ಜಾಸ್ತಿ ಆಗ್ತಾ ಉಂಟು, ಅದಕ್ಕೆ ಸ್ವಲ್ಪ ಇನ್ನೊಂದ್ ಸ್ವಲ್ಪ ರೇಟ್ ಜಾಸ್ತಿ ಕೊಟ್ರೆ ರೈತರಿಗೆ ಬಹಳ ಅನುಕೂಲವಾಗುತ್ತೆ. 4-5 ವರ್ಷಗಳ ಒಂದು ಧಾರಣೆಯನ್ನ ನೋಡ್ಕೊಂಡ್ರೆ ಏನ್ ಬೆಲೆ ಸಿಕ್ಕಿದೆ ತಮಗೆ? ಮುಂಚೆ ನಾವು ಸ್ಟಾರ್ಟಿಂಗ್ ಆಗುವಾಗ ಒಂದು 6.80 ರೂಪಾಯಿಯಿಂದ ಶುರುವಾಗಿದ್ದು, ನಾವೇನ್ ಮಾಡಿದ್ರಿ ಇಷ್ಟೊಂದೆಲ್ಲ ಲೇಬರ್ ಹಿಡಿಯುತ್ತೆ ಮತ್ತೆ ಈ ರೇಟ್ ಅಲ್ಲಿ ವರ್ಕೌಟ್ ಆಗಲ್ಲ ಅನ್ಬಿಟ್ಟು ಕೆಲಸಕ್ಕೆ ಅನ್ಸ್ತು, ಏನಪ್ಪ ಈ ರೇಟ್ ವರ್ಕೌಟ್ ಆಗಲ್ಲ ಏನ್ ಮಾಡಿ ಇಟ್ಕೊಳ್ಳೋದು ಬೇಡವಾ ಅಂತ ನಮ್ಗೆ ಅನ್ಸ್ತಾ ಇತ್ತು. ಆಮೇಲೆ ಕ್ರಮೇಣ ಅದು 7.85 ರೂಪಾಯಿ 9 ರೂಪಾಯಿ 10 ರೂಪಾಯಿ ಹಾಗೆ ಆಗಿ ಇನ್ಕ್ರೀಸ್ ಆಗಿಂದ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಲಾಭದಾಯಕ ಅನ್ಸ್ತದೆ ನಮ್ಗೆ. 14.74 ರೂಪಾಯಿ ಇದೆ ಪರ್ ಕೆಜಿ. 14.75 ರೂಪಾಯಿ 1 ಕೆಜಿಗೆ ಅಲ್ವಾ? 1 ಕೆಜಿಗೆ. ಅಂದ್ರೆ ಗೊನೆಯನ್ನ ಕಟಾವ್ ಮಾಡಿ ನೀವು ನಿಮ್ಮ ಮನೆ ಹತ್ರ ಇಡ್ತೀರಿ, ಕಂಪನಿಯವರು ಬಂದು ತೆಗೆದುಕೊಂಡು ಹೋಗ್ತಾರೆ ಅಲ್ವಾ? ಹೌದು. ಈಗ ಬಾಳೆ ಆಗ್ಲಿ ಏನೇ ಇದಾದ್ರೆ ಬಾಳೆ ಕಟಾವ್ ಮಾಡ್ಕೊಂಡು ನಾವು ಮಾರ್ಕೆಟ್ ತಗೊಂಡೋಗ್ತೇವೆ ಅಂದ್ರೆ ಬಾಳೆ ದಿಂಡಿಗೆ ಅಂದ್ಬಿಟ್ಟು ನಮ್ಗೆ ಒಂದು 10% ಡಿಡಕ್ಟ್ ಮಾಡ್ತಾರೆ. ಹೌದು. ಆದ್ರೆ ತಾಳೆ ಇದ್ರಲ್ಲಿ ಡಿಡಕ್ಷನ್ ಹಂಗ ಎಂತದೂ ಇಲ್ಲ, ಗೊನೆ ಸೇರಿಸಿ ತೂಕ ಮಾಡ್ತಾರೆ, ಅದೊಂದು ಬೆನಿಫಿಟ್. ರೈತರಲ್ವಾ, ರೈತರಿಗೆ ಸ್ವಲ್ಪ ಲೇಬರ್ ಆಗ್ಲಿ ಕೆಮಿಕಲ್ ಗೊಬ್ಬರ ಆಗ್ಲಿ ಎಲ್ಲದೂ ರೇಟ್ ಜಾಸ್ತಿ ಆಗ್ತಾ ಉಂಟು. ಹೌದು. ಇನ್ನೂ ಸ್ವಲ್ಪ ರೇಟ್ ಜಾಸ್ತಿ ಮಾಡ್ಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ. ಓಕೆ. ಒಂದೊಂದು ಗಿಡ ಒಂದೊಂದು ವರ್ಷಕ್ಕೆ ಎಷ್ಟು ಇಳುವರಿ ಕೊಡಬಲ್ಲದು ನಿಮ್ಮಲ್ಲೆಲ್ಲ ಈಗ ಫಲ ಕೊಡುವ ಹಂತಕ್ಕೆ ಬಂದಿದವಲ್ಲ? ಈಗ ನಮ್ದು ಕಾಫಿ ಗಿಡದ ಜೊತೆ ಹಾಕೊಂಡಿದೀವಿ. ಆನ್ ಆನ್ ಆವರೇಜ್ ಹೇಗೆ ಅಂದ್ರೆ ಒಂದು ತಿಂಗಳಿಗೆ 5 ರಿಂದ 5 ಅಷ್ಟು ಅಂದ್ರೆ ಒಂದು 24 ಟನ್ವರೆಗೂ ಕಟಾವ್ ಮಾಡ್ತೀವಿ ನಾವು. ಮತ್ತೆ ಇನ್ನೊಂದು ಏನಪ್ಪ ಅಂತಂದ್ರೆ ಈಗ ನಾವು ಕಾಫಿ ಗಿಡದ ಮಧ್ಯೆ ಹಾಕೋದ್ರಿಂದ ಪ್ರೆಸೆಂಟ್ ಒಂದು ಗಿಡಕ್ಕೆ ಒಂದು 2,000 ರೂಪಾಯಿ ಇನ್ಕಮ್ ಬಂದಿರುವೆ. ಅದ್ರಲ್ಲಿ ಈಗ ನಮ್ ಗೊಬ್ಬರ ಮತ್ತೆ ಲೇಬರ್ ಕಟಾವು ಇವೆಲ್ಲ ನಾವು ಕಳೆದ್ರೆ ಒಂದು ಗಿಡಕ್ಕೆ 1,000 ರೂಪಾಯಿ ಅಂತ ಲೆಕ್ಕ ಇಡಬಹುದು. ಆನ್ ಆವರೇಜ್ ಹೇಳ್ತಾ ಇದ್ದೆ ನಾನು. ಈಗ ನನ್ಕಿಂತ ಹೆಚ್ಚಿಗೆ ಇನ್ಕಮ್ ತೆಗಿಯೋರು ಸಾಕಷ್ಟು ಜನ ಇದಾರೆ. ಹೇರಳವಾಗಿ ಬರೀ ತಾಳೆ ಮಾಡಿರ್ತಾರೆ, ಹೇರಳವಾಗಿ ಗೊಬ್ಬರ ಮತ್ತೆ ಹೇರಳವಾಗಿ ನೀರ್ ಕೊಡ್ತಾರಲ್ಲ ಅವ್ರಿಗೆ ಇನ್ನೂ ಜಾಸ್ತಿ ಆಗುತ್ತೆ. ಈಗ ನಮ್ದು ನಾನ್ ತಗೋತೀನಿ ಅಂದ್ರೆ ಒಂದು ಎಕರೆಗೆ 1,60-70,000 ಲಾಭ ಇಡಬಹುದು, ತೊಂದ್ರೆ ಇಲ್ಲ. ಮತ್ತೆ 2 ತಾಳೆ ಗಿಡದ ಮಧ್ಯೆ ಅದಕ್ಕೆ ಅಡಕೆ ಹಾಕ್ಬಹುದು, ಅದೇನು ತೊಂದರೆ ಇಲ್ಲ, ಅದು ಒಂದ್ ಸೈಡ್ ಇನ್ಕಮ್ ಆಗುತ್ತೆ. ಅಂದ್ರೆ ಅಡಿಕೆಗೂ ನೀರ್ ಬೇಕು, ತಾಳೆಗೂ ನೀರ್ ಬೇಕು, ಅಡಿಕೆ ಮತ್ತು ತಾಳೆ ಹೊಂದ್ಕೊಳ್ತಾವಲ್ಲ? ಹೌದೌದೌದು. ಅದು 7 ಗಿಡ ಮಧ್ಯೆ ಮಾತ್ರ, ತುಂಬಾ ಹತ್ರ ಹಾಕಿದ್ರೆ ಮತ್ತೆ ತುಂಬಾ ನೆರಳಾಗಿ ಮತ್ತೆ ಯಾವ್ದು ಬರಕಿಲ್ಲ. ಅದಕ್ಕೋಸ್ಕರ 7 ಗಿಡ ಮಧ್ಯೆ ಬೇಕಾದ್ರೆ ಅಡಕೆ ಹಾಕಬಹುದು. ಮತ್ತೆ ಈಗ ಎಲ್ಲಾ ಕಡೆ ಅಡಕೆ ತುಂಬಾ ಒಳ್ಳೆ ರೇಟ್ ಆಗ್ತಾ ಉಂಟು. ಮತ್ತೆ ಯಾರು ಕೇಳಿದ್ರು ನಾನು 5 ವರ್ಷ ಹೊಸದಾಗಿ ಅಡಕೆ ಹಾಕ್ತಿದೀನಿ ಅಂತ ಎಲ್ಲ ವಿಚಾರ ಮಾಡ್ತಾರೆ. ನಾನು ಹೇಳೋದು ಅಡಕೆನು ಇರ್ಲಿ, ನಮ್ಮೆಲ್ಲ ತಾಳೆ ಸಮೇತ. ಈಗ ಮಿಕ್ಸ್ಡ್ ಕ್ರಾಪಿಂಗ್ ನಮ್ದು ಮೇನ್. ಕೆಲವ್ರಲ್ಲಿ ಹೇಗೆ ನಮ್ ಪ್ಲಾಟ್ಸ್ ಅಂದ್ರೆ ಈಗ ರೋಬಸ್ ಜೊತೆ ನಾವು ಅಡಕೆ ಹಾಕಿದೀವಿ, ಅಡಕೆಗೆ ನಾವು ಮೆಣಸ್ ಹಾಕಿದೀವಿ ಅದೊಂದು ಬ್ಲಾಕು, ಮತ್ತೆ ತೆಂಗ್ ಜೊತೆ ನಾವು ರೋಬಸ್ಟ್ ಹಾಕಿದೀವಿ ಅದೊಂದು ಬ್ಲಾಕು, ಈ ತಾಳೆ ಜೊತೆ ನಾವು ರೋಬಸ್ಟ್ ಹಾಕಿದೀವಿ ಅದೊಂದು ಬ್ಲಾಕು. ಹಾಗೆ ನಾವು ಮಿಕ್ಸ್ಡ್ ಕ್ರಾಪಿಂಗ್ ಒಂದೇ ಕ್ರಾಪ್ ಮೇಲೆ ನಾವು ಡಿಪೆಂಡ್ ಆಗಿಲ್ಲ. ಮೇನ್ ಏನಪ್ಪ ಅಂದ್ರೆ ಅಕಸ್ಮಾತ್ ಅಡಕೆ ರೇಟ್ ಸ್ವಲ್ಪ ಕಮ್ಮಿ ಆಯ್ತು ಆಗ ಕಾಫಿ ಅಲ್ಲಿ ರೇಟ್ ಜಾಸ್ತಿ ಇದ್ರೆ ಅಲ್ಲಿ ಮೇಕಪ್ ಆಗುತ್ತೆ, ಕಾಫಿ ರೇಟ್ ಕಮ್ಮಿ ಆಯ್ತು, ತಾಳೆ ನಮ್ ಮೇಕಪ್ ಆಗುದು. ಮಿಕ್ಸ್ಡ್ ಕ್ರಾಪಿಂಗ್ ನಾವು ಮೇನ್ ಆದ್ಯತೆ ಕೊಡ್ತೀವಿ. ಇನ್ನೊಂದೇನು ಈಗ ಕೆಲವು ಸಿಂಗಲ್ ಕ್ರಾಪ್ ಮೇಲೆ ಡಿಪೆಂಡ್ ಆಗಿರ್ತಾರೆ, ಅಕಸ್ಮಾತ್ ರೇಟ್ ಬಿದೋಯ್ತು ಅಂತಂದ್ರೆ ಅವರು ತುಂಬಾ ಕಷ್ಟ ಪಡ್ಬೇಕಾಗತ್ತೆ. ಮತ್ತಿನ್ನೊಂದೇನು ರೈತ ಸಾಮಾನ್ಯ ಈ ಕ್ರಾಪ್ ಲೋನ್ ಇಂದ ಡ್ರಾ ಮಾಡ್ತಾರೆ, ಆಮೇಲೆ ರೇಟ್ ಬಿದೈತೆ ಸೇಲ್ ಮಾಡಿದ್ರೆ ಮತ್ ಪುನಃ ರಿವ್ಯೂ ಮಾಡ್ತಾರೆ ಮತ್ ಪುನಃ ತಗೋತಾರೆ. ಈ ತಾಳೆ ಎಲ್ಲ ಹಾಕೋದ್ರಿಂದ ಪ್ರತಿ 15 ದಿವಸಕ್ಕೆ ನಿಮ್ಗೆ ದುಡ್ಡು ನೋಡಬಹುದು, ಆಗ ನಿಮ್ಗೆ ಹೊರೇನು ಸ್ವಲ್ಪ ಕಮ್ಮಿ ಆಗುತ್ತೆ. ಹಾಗೆ ನನ್ನ ಅಭಿಪ್ರಾಯ ತಾಳೆ ಒಳ್ಳೆ ಲಾಭದಾಯಕ ಮಾತ್ರ. ನಿಜ, ಒಳ್ಳೆ ಅನುಭವಗಳನ್ನ ಹಂಚಿಕೊಂಡ್ರಿ, ಮತ್ತೆ ಉಪಯುಕ್ತವಾದ ಬೆಳೆ ಅನ್ಕೊಂಡು ಅಭಿಪ್ರಾಯ ಪಟ್ಟಿದ್ರಿ. ಹೌದು. ಮತ್ತಿನ್ನೊಂದು ತಾಳೆ ಹಾಕ್ತಾರಲ್ಲ ಸ್ವಲ್ಪ ಪೇಷನ್ಸ್ ಬೇಕು. ಕೆಲವ್ರು ಏನ್ ಮಾಡ್ತಾರೆ ಹಾಕಿದ್ರಿ 2-3 ವರ್ಷ ನೋಡಿದ್ರಿ ಲಾಭ ಇಲ್ಲ ಮತ್ತ ಆಮೇಲೆ ಫಸ್ಲ್ ಇಲ್ಲ ಕಮ್ಮಿ ಅಂತ. ಅದು ಬದಲು ಆ 2-3 ವರ್ಷದಲ್ಲಿ ತಾಳೆ ಹಣ್ಣು ಫಸ್ಲ್ ಸಿಗೋವರೆಗೂ ಇಂಡ ಕ್ರಾಪ್ ಆಗಿ ನೀವು ಕೊಕ್ಕೋ ಹಾಕ್ಬಹುದು, ಇಲ್ಲಾಂದ್ರೆ ಬಾಳೆ ಹಾಕ್ಬಹುದು, ತರಕಾರಿ ಬೆಳೆಗಳು ಹಾಕ್ಬಹುದು, ಶುಂಠಿನೂ ಹಾಕಿ ಶುಂಠಿ ಹಾಕ್ಬಹುದು. ಹೌದು, ಬರೋರ್ಗು ಆ ದುಡ್ಡು ಆ ತೋಟಕ್ಕೆ ಅದು ಮೇಂಟೈನ್ ಆಗುತ್ತಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ನಾವ್ ಅದನ್ನ ಫಾಲೋ ಮಾಡ್ಕೊಂಡು ಅಂತಿದೀವಿ. ಈಗ ಕೆಲವರು ಬರೀ ತಾಳೆ ನಟ್ಟಿ ಮತ್ತೆ ಆಮೇಲೆ ಇನ್ಕಮ್ ಇಲ್ಲಲ್ಲ, ಒಂದ್ ನಾಲ್ಕೈದು ವರ್ಷ ಇನ್ಕಮ್ ಇರತ್ತಲ್ಲ, ಹಾಗೆಂತ ಮಾಡ್ತಾರೆ. ಅದ್ರ ಬದಲು ಈಗ ಮಿಕ್ಸೆಡ್ ಕ್ರಾಪಿಂಗ್ ಹಾಕಿದ್ರೆ ಹೌದು ಸ್ವಲ್ಪ ಆದಾಯ ಬರುತ್ತೆ, ಮೇಂಟೈನ್ಸ್ ದುಡ್ಡು ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ. ಅಂದ್ರೆ ಯಾವಾಗ್ಲೂ ಆಲೋಚನೆ ಮಾಡ್ಕೊಂತ ಹೆಚ್ಚೆಚ್ಚು ಭೂಮಿಯಿಂದ ಆದಾಯ ಕಾಣಲಿಕ್ಕೆ ನಾವು ಕೆಲಸಗಳನ್ನು ಮಾಡ್ತಾ ಹೋದ್ರೆ ಅನುಕೂಲವೇ ಅಲ್ವಾ? ಹೌದು. ಚೆನ್ನಾಗಿ ಮಾತಾಡಿದ್ರಿ, ಮತ್ತೆ ಇಲಾಖೆ ಸರ್ಕಾರದ ಸಹಾಯಧನವನ್ನು ಸ್ಮರಿಸಿಕೊಂಡ್ರಿ, ಒಳ್ಳೆ ಬೆಳೆ ಅಂತ ಅನ್ಕೊಂಡು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರಿ. ಉತ್ತಮವಾಗಿ ನೀವು ಈ ತಾಳೆಯನ್ನ ವಿಶಾಲವಾದ ಪ್ರದೇಶದಲ್ಲಿ ಬೆಳೆಸ್ತದ್ರಿ. ಈಗ ಮಿನಿಮಮ್ ಅಟ್ಲೀಸ್ಟ್ 1 ಎಕರೆ ಹಾಕ್ಲಿ ಅಂತ ಮಿನಿಮಮ್. ಹಾ ಹಾ, 4-6 ಎಕರೆ ಗದ್ದೆ ಜಾಗವನ್ನ ಹಾಳ್ಬಿಟ್ಟಿರೋರು ಇದನ್ನ ಹಾಕೊಂಡ್ರೆ ಅಂತ ಸಮಸ್ಯೆ ಇಲ್ಲ, ಮತ್ತೆ ಅನುಕೂಲನೇ ಅಲ್ವಾ? ಗದ್ದೆ ಮಾಡಿರ್ತಾರೆ, ಇಲಿ ಹೊಡೆತ ಜಾಸ್ತಿ ಇರುತ್ತೆ, ಇಲಿ ಹೊಡೆತ. ಹೌದು, ಹಾಗೇನ್ ಮಾಡ್ತೀವಿ ಅಂದ್ರೆ ಸಾಮಾನ್ಯ ದೂರ ದೂರಕ್ಕೆ ಗ್ಲೇಡಿ ಸೀರಿಯ ನೆಡ್ತೀವಿ ನಾವು. ಗ್ಲೇಡಿ ಸೀರಿಯ ಅದಕ್ಕೆ ಆ ಗ್ಲೇಡಿ ಸೀರಿಯ ಸೊಪ್ಪು ವಾಸನೆಗೆ ಇಲಿಗಳು ಬರೋದಿಲ್ಲ, ಅದನ್ನ ತಿಂದ್ರೆ ಸಾಯ್ತವೆ ಮೋಸ್ಟ್ಲಿ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಗಿಡ ನೆಡ್ಬೇಕಾರೆ ಊಟನೆಯ ಇದು ಗ್ಲೇಡಿ ಸೀಡಿಯ ನೆಟ್ಬಿಡ್ತೀವಿ. ಏನಾಗುತ್ತೆ, ಗ್ಲೇಡಿ ಸೀಡಿಯ ಅಲ್ಲೇ ಹುಟ್ಕೊಳ್ಳುತ್ತೆ, ಇಲಿ ಆ ಗಿಡದ ಬೆಡ್ಡೆಗೆ ಬರೋದಿಲ್ಲ, ಸ್ವಲ್ಪ ಇಲಿ ಕಂಟ್ರೋಲ್ ಮಾಡಬಹುದು ಅಂತ ನನ್ನ ಅಭಿಪ್ರಾಯ. ಮತ್ ನಾವು ಅದೇ ತರ ಮಾಡಿದ್ವಿ, ಮತ್ತೆ ದೂರ ದೂರಕ್ಕೆ ಸ್ಟಾರ್ಟಿಂಗ್ ಗ್ಲೇಡಿ ಸೀಡಿಯ ಎಲ್ಲ ಹಾಕಿದ್ವಿ, ಸೊ ಇಲಿ ಸ್ವಲ್ಪ ಕಂಟ್ರೋಲ್ ಆಯ್ತು. 2-3 ವರ್ಷ ಸ್ವಲ್ಪ ಇಲಿ ತೊಂದರೆ ಇರುತ್ತದೆ, ಯಾಕಂದ್ರೆ ಆ ತಾಳೆ ಇದ್ರೊಳಗಡೆ ಅಡಿ ಗೆಡ್ಡೆ ತರ ಇರ್ತದೆ, ಅದ್ ಸ್ವಲ್ಪ ಗೆಣಸ್ ತರ ಸ್ವೀಟ್ ಇರ್ತದೆ, ಅದ್ ತಿನ್ಬಿಟ್ರೆ ತಾಳೆ ಗಿಡನ ಸತ್ತೋಗುತ್ತೆ. ಅದಕ್ಕೋಸ್ಕರ ಗ್ಲೇಡಿ ಸೀಡಿಯ ದೂರ ದೂರಕ್ಕೆ ಹಾಕೊಂಡ್ರೆ ಸ್ವಲ್ಪ ಇಲಿ ಕಂಟ್ರೋಲ್ ಮಾಡಬಹುದು ಅಂತ ನನ್ನ ಅಭಿಪ್ರಾಯ. ಹಂದಿಗಳದ್ದು ಸಮಸ್ಯೆ ಇಲ್ವಾ ನಿಮ್ಮಲ್ಲಿ? ನಮ್ಮಲ್ಲಿ ಹಂದಿಗಳೇನು ಸಮಸ್ಯೆ ಏನಿಲ್ಲ. ಒಟ್ಟಾರೆ ನಿಮಗೆ ಈ ಬೆಳೆ ಹಿಡಿಸಿದೆ, ಅನುಕೂಲ ಮಾಡಿಕೊಂಡಿದ್ರೆ ಪ್ರಯೋಜನ ಅಂತ ಹೇಳ್ತಿದ್ರಿ ಅಲ್ವಾ? ಹೌದು. ಮತ್ತೆ ಇನ್ನೊಂದು ನಾನು ಹೇಳೋದು, ಎಲ್ಲ ಮಿಕ್ಸ್ಡ್ ಕ್ರಾಪಿಂಗ್ ಹೋಗಿ ಒಂದು ಕ್ರಾಪ್ ಮೇಲೆ ಡಿಪೆಂಡ್ ಆಗಬೇಡಿ. ಆದಷ್ಟು ಲೇಬರ್ ಮತ್ತೆ 10 ವರ್ಷ ಆದಷ್ಟು ಕಮ್ಮಿ ಮಾಡಿಕೊಂಡು ಜಾಸ್ತಿ ಇಳುವರಿ ತೆಗೀಕ್ ನೋಡಿ ಅಂತ ನನ್ನ ಅಭಿಪ್ರಾಯ. ನಿಜ. ಚೆನ್ನಾಗಿ ನಿಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ ಪ್ರದೀಪ್ ಕುಮಾರ್ ಅವರೇ, ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ರೈತ ಬಂಧವರೇ, ಕೇಳಿದ್ರೆ ಇದುವರೆಗೆ ವಿಶಾಲ ಪ್ರದೇಶದಲ್ಲಿ ತಾಳೆಯನ್ನ ಹಾಕೊಂಡು ಒಳ್ಳೆಯ ಅನುಭವಗಳನ್ನ ಇಟ್ಟುಕೊಂಡಿರುವ ಸೋಮವಾರಪೇಟೆ ತಾಲೂಕು ಶನಿವಾರ ಸಂತೆ ಹತ್ತಿರ ಇರುವ ಹಂಡ್ಲಿಯ ವೇದಕುಮಾರ್ ಅವರ ಪುತ್ರ ಪ್ರದೀಪ್ ಕುಮಾರ್ ಅವರ ಅನುಭವಗಳನ್ನ ಆಲಿಸಿಕೊಂಡ್ರಿ. ನೋಡಿ, ಯುವಕರು ಮನಸ್ಸು ಮಾಡಿದ್ರೆ ಎಷ್ಟೊಂದು ಕೆಲಸಗಳನ್ನ ಮಾಡಬಹುದು, ಹೇಗೆ ತಮ್ಮ ಅಭಿವೃದ್ಧಿಗೆ ತಾವು ಗಮನ ಹರಿಸಬಹುದು ಅನ್ನೋದಕ್ಕೆ ಪ್ರದೀಪ್ ಕುಮಾರ್ ಅವರು ಒಳ್ಳೆ ಉದಾಹರಣೆ ಆಗ್ತಾರೆ. ಕಾಫಿ, ಕಾಳುಮೆಣಸು, ತೆಂಗು, ಅಡಿಕೆ ಇದಲ್ದಲ್ಲೇ ತಾಳೆಯು ಇವತ್ತು ಅವರ ಪ್ರಮುಖವಾದ ಬೆಳೆಯಾಗಿದೆ. ವಿಸ್ತಾರವಾದ ಪ್ರದೇಶದಲ್ಲಿ ಕೃಷಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಅರ್ಥಪೂರ್ಣವಾಗಿ ಸಾಗುತ್ತಿರುವ ಪ್ರದೀಪ್ ಕುಮಾರ್ ಅವರು ನಮ್ಮ ಯುವಕರಿಗೆ ಮಾರ್ಗದರ್ಶಿ ಆಗ್ತಾರೆ, ಅನುಕರಣೀಯವಾದ ಪ್ರಯತ್ನದಲ್ಲಿ ಸಾಗಿದ್ದಾರೆ. ಸಂಪರ್ಕಕ್ಕೆ ಸಂಖ್ಯೆ ಹೀಗಿದೆ: 8-3-1-0-2-9-5-4-1-5 8-3-1-0-2-9-5-4-1-5 ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ರೈತ ಬಾಂಧವರೇ, ಗಮನಿಸಿಕೊಳ್ಳಿ, ತಾಳೆ ನೀರು ಕೇಳುತ್ತೆ, ಬಿಸಿಲನ್ನು ಬಯಸುತ್ತೆ, ಹೇಳಿಕೊಳ್ಳುವ ರೋಗಗಳು ಕೀಟಗಳು ಇದಕ್ಕಿಲ್ಲ. ಗರಿಗಳಲ್ಲಿ ಮುಳ್ಳುಗಳು ಇರೋದ್ರಿಂದ ಕಾಡು ಪ್ರಾಣಿಗಳ ಹಾವಳಿ ಮತ್ತಿತರ ಸಮಸ್ಯೆಗಳು ಕಡಿಮೆನೆ. ಪಕ್ಷಿಗಳು ಪ್ರಾಣಿಗಳು ಹಣ್ಣುಗಳನ್ನ ಸ್ವಲ್ಪ ಪ್ರಮಾಣದಲ್ಲಿ ತಿನ್ನೋದಿದೆ. ಉಳಿದಂತೆ ನಿರಂತರವಾಗಿ ಬೆಳೀತಾ ಹೋಗ್ತದೆ ತಾಳೆ. ಬೆಳೀತಾ ಬೆಳೀತಾ ಕಟಾವು ಕಷ್ಟ ಅನ್ನುವಾಗ್ಲೇ ಅದಕ್ಕೆ ಸಿದ್ಧಪಡಿಸಿದರೆ ಕಟಾವು ಮಾಡುವ ಸಲಕರಣೆಗಳು. ತೋಟಗಾರಿಕೆ ಇಲಾಖೆ ಗಿಡಗಳನ್ನು ಹಾಕಲಿಕ್ಕೆ, ಗೊಬ್ಬರ ಕೊಡಲಿಕ್ಕೆ ಹಾಗೆ ಮತ್ತಿತರೆ ಸಂಗತಿಗಳಿಗೆ ಪೂರಕವಾಗಿ ಸಹಾಯ ನೀಡುತ್ತಾ ಬಂದಿದೆ. ಇತ್ತೀಚಿನ ವರ್ಷಗಳಲ್ಲಿ ತಾಳೆ ಬೆಳೆ ವಿಸ್ತಾರವಾಗ್ತಾ ಇದೆ. ಮತ್ತಷ್ಟು ಬೆಳೆಯ ವಿಸ್ತೀರ್ಣವನ್ನು ಹೆಚ್ಚಿಗೆ ಮಾಡಲಿಕ್ಕೆ ಭಾರತ ಸರ್ಕಾರ ವಿಶೇಷವಾದ ಯೋಜನೆಯನ್ನು ಹಮ್ಮಿಕೊಂಡಿದೆ. ಬರುವ ದಿನಗಳಲ್ಲಿ ತಾಳೆ ಬೆಳೆ ಹೆಚ್ಚಾಗಲಿದೆ, ದೇಶದ ಗ್ರಾಹಕರಿಗೂ ಅನುಕೂಲವಾಗಲಿದೆ. ಹೊರಗಡೆ ದೇಶದಿಂದ ತರಿಸುವ ಎಣ್ಣೆ ಪ್ರಮಾಣವು ಈ ಮೂಲಕ ತಗ್ಗುತ್ತೆ, ನಮ್ಮ ದೇಶೀಯ ಉತ್ಪನ್ನಗಳಿಗೆ ಉತ್ತಮವಾದ ಬೇಡಿಕೆಯೂ ಬರಲಿದೆ. ಮುಂದಿನ ವಾರದ ತೋಟಗಾರಿಕೆ ನೋಟುಗಳಿಕೆ ಕಾರ್ಯಕ್ರಮದಲ್ಲಿ ಶುಂಠಿ ಕೃಷಿಯಲ್ಲಿ ರೈತರು ಹೇಗೆ ಸಾಗಿದರೆ, ಏನು ವಿಚಾರಗಳನ್ನು ಗಮನಿಸಬೇಕನ್ನೋದ್ರ ಬಗ್ಗೆ ಬೆಂಗಳೂರಿನಲ್ಲಿರುವ ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಬಿಎಸ್ ಹರೀಶ್ ಅವರು ಮಾತನಾಡುತ್ತಿದ್ದಾರೆ. ವಿಚಾರಗಳು ಚೆನ್ನಾಗಿದ್ದಾವೆ. ಕಾರ್ಯಕ್ರಮವನ್ನು ಆಲಿಸಿ ಪ್ರಯೋಜನವನ್ನ ಮಾಡಿಕೊಳ್ಳಿ. ಇದುವರೆಗೆ ಸರಣಿ ಕಾರ್ಯಕ್ರಮ ತೋಟಗಾರಿಕೆ ನೋಟು ಗಳಿಕೆ ಕೇಳಿದಿರಿ. ತೋಟಗಾರಿಕೆ ಬೆಳೆಗಳು ವೈವಿಧ್ಯತೆಯ ನೋಟಗಳು ಉತ್ಪನ್ನ ಟನ್ನು ಟನ್ನುಗಳು ಸಿಗುತ್ತವೆ ಹೆಚ್ಚು ನೋಟುಗಳು ಸಿಗುತ್ತವೆ ಹೆಚ್ಚು ಪ್ರಾಯೋಜಿಸಿದವರು ತೋಟಗಾರಿಕೆ ಇಲಾಖೆ ಮಡಿಕೇರಿ ಕೊಡಗು ಜಿಲ್ಲೆ. ಚಿಡುಗರೆ ಈಗ ಒಂದು ಕೃಷಿ ಗೀತೆ ರಚನೆ ಡಾಕ್ಟರ್ ವಿಜಯ ಅಂಗಡಿ. ಗೊಬ್ಬರಗಳು ಬೇಕು ಮಣ್ಣಿಗೆ ಫಲವತ್ತತೆ ರೈತನ ಏಳಿಗೆ ಕೊಡಬೇಕು ಸಾವಯವ ಗೊಬ್ಬರಗಳನ್ನು ಬಿಡಬೇಕು ವಿಷದಂತ ಪರಿಕರಗಳನ್ನು ಗೊಬ್ಬರಗಳು ಬೇಕು ಮಣ್ಣಿಗೆ ಫಲವತ್ತದೆ ರೈತನ ಏಳಿಗೆ ಗೊಬ್ಬರಗಳು ಬೇಕು ಮಣ್ಣಿಗೆ ಫಲವತ್ತದೆ ರೈತನ ಏಳಿಗೆ ಕೊಡಬೇಕು ಸಾವಯವ ಗೊಬ್ಬರಗಳನ್ನು ಬಿಡಬೇಕು ವಿಷದಂತ ಪರಿಕರಗಳನ್ನು ಗೊಬ್ಬರಗಳು ಬೇಕು ಮಣ್ಣಿಗೆ ಫಲವತ್ತತೆ ರೈತನ ಏಳಿಗೆ ಗೊಬ್ಬರಗಳು ಬೇಕು ಮಣ್ಣಿಗೆ

ಕೊಡವ ಶಬ್ದಕೋಶತ್ನ ಬಿಡುಗಡೆ ಮಾಡನ ವಿಧಾನ ಪರಿಷತ್ ಸದಸ್ಯಗಳನ್ನ ಶಾಂತಿಯಣ್ಣ ವೀಣಾ ಅಚ್ಚಯ್ಯ ಶ್ರೀಮಂತ ಸಂಸ್ಕೃತಿ ಕಲೆ ಆಚಾರ ವಿಚಾರತ್ನ ಪಡೆದಿತ್ತುಳ್ಳ ಕೊಡವ ಅದನ್ನ ಉಳ್ತಿಯಣಕ ಮಾತ್ರ ಪಾಜಪಿನ ಜನಾಂಗತ್ನ ಉಳ್ತಿಯೋಕ ಇವು ಒಂದು ಅಭಿಪ್ರಾಯ ಪರಂದಿತ್ತು. ಇಂಥ ಶ್ರೀಮಂತ ಕೊಡವ ಪಾಜೆ ಸಂಸ್ಕೃತಿಯನ್ನು ಬಳತು